ಸಮೃದ್ಧಿಯತ್ತ ಸಾಗುತ್ತಿದ್ದಾರೆ. ದೇಶ ಈಗ ಸಂಕಲ್ಪದಿಂದ ಸಿದ್ಧಿಯತ್ತ ಮುನ್ನುಗ್ಗುತ್ತಿದೆ. ಆತ್ಮೀಯ ಕೇಳಿದರೆ, ನಮ್ಮಲ್ಲಿ ಸಾಕಷ್ಟು ಜನ ಜೇನು ಕೃಷಿಯಲ್ಲಿ ತೊಡಗಿದ್ದಾರೆ. ವಿಶೇಷವಾಗಿ ಕೆಲವರು ತಮ್ಮ ಬೆಳೆಗಳಿಗೆ, ಅದರಲ್ಲೂ ಈ ತೋಟಗಾರಿಕಾ ಬೆಳೆಗಳಿಗೆ ಪರಾಗಸ್ಪರ್ಶದ ಉದ್ದೇಶದಿಂದ ಈ ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಕಾಫಿ ಆಗ್ಬೋದು, ಕರಿಮೆಣಸಾಗ್ಬೋದು, ಹಾಗೆಯೇ ಎಲ್ಲದಕ್ಕೂ ಮುಖ್ಯವಾಗಿ ಏಲಕ್ಕಿ ಆಗ್ಬೋದು, ಇವುಗಳಲ್ಲಿ ಪರಾಗಸ್ಪರ್ಶ ಬಹಳ ಮುಖ್ಯವಾದಂಥದ್ದು. ಇನ್ನೂ ಕೆಲವರು ಹವ್ಯಾಸವಾಗಿ ಕೂಡ ಜೇನು ಕೃಷಿಯನ್ನು ಕೈಗೊಳ್ತಾರೆ. ಮತ್ತೆ ಕೆಲವರು ಜೇನುತುಪ್ಪ ಮತ್ತು ವಿವಿಧ ಉತ್ಪನ್ನಗಳಿಗೋಸ್ಕರನೇ ದೊಡ್ಡ ಪ್ರಮಾಣದಲ್ಲೂ ಕೂಡ ಜೇನು ಕೃಷಿಯನ್ನು ಮಾಡ್ತಾರೆ. ಈ ಜೇನು ಕುಟುಂಬಗಳನ್ನು ಕಾಲಕ್ಕೆ ಅನುಗುಣವಾಗಿ ನಿರ್ವಹಣೆ ಮಾಡಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಈ ಮಳೆಗಾಲದಲ್ಲಿ ಜೇನು ಕುಟುಂಬಗಳನ್ನು ನಿರ್ವಹಣೆ ಮಾಡೋದು ಒಂದು ಸವಾಲಿನ ಕೆಲಸ. ಇವತ್ತು ನಾವು ಈ ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆಯಲ್ಲಿ ಕಂಡುಬರುವಂಥ ಸಮಸ್ಯೆಗಳು, ಅವುಗಳ ನಿವಾರಣೆ ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಕೃಷಿ ಕೀಟಶಾಸ್ತ್ರ ಸಹಪ್ರಾಧ್ಯಾಪಕರಾದಂಥ ಡಾಕ್ಟರ್ ರಘುಪತಿ ಕೆಂಚರೆಡ್ಡಿ ಅವರು. ನಮಸ್ಕಾರ ಡಾಕ್ಟರ್ ರಘುಪತಿ ಕೆಂಚರೆಡ್ಡಿ ಅವರೇ. ನಮಸ್ಕಾರ ಸರ್. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಈ ಜೇನು ಕುಟುಂಬಗಳ ನಿರ್ವಹಣೆಯಲ್ಲಿ ಕಂಡುಬರುವಂತಹ ಸಮಸ್ಯೆಗಳೇನು ಅಂತೀರಿ? ಸರ್, ಈ ಜೇನು ಕುಟುಂಬಗಳನ್ನ ನಿರ್ವಹಣೆ ಮಾಡುವಾಗ ಒಂದೊಂದು ಋತುಮಾನಕ್ಕನುಗುಣವಾಗಿ ಬೇರೆ ಬೇರೆ ತರದ ಸಮಸ್ಯೆಗಳು ಬರ್ತಿರ್ತವೆ. ಮಳೆಗಾಲದಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗ್ತದೆ ಜೇನು ಕುಟುಂಬಗಳ ಬಗ್ಗೆ. ಬೇರೆ ಋತುಮಾನಗಳಿಗಿಂತನು ಮಳೆಗಾಲದಲ್ಲಿ ಜೇನು ಕುಟುಂಬಗಳು ಎದುರಿಸ್ತಕ್ಕಂತ ಸಮಸ್ಯೆಗಳು ಹೆಚ್ಚಾಗಿರ್ತವೆ. ಅದರಲ್ಲೂ ಬೇರೆ ಋತುಮಾನಗಳಿಗೆ ಹೋಲಿಸಿ ನೋಡಿದ್ರೆ ಮಳೆಗಾಲದಲ್ಲಿ ಏನು ಹೆಚ್ಚಿನ ಸಮಸ್ಯೆಗಳು ಬರ್ತವೆ ಅಂತ ಅಂದ್ಕೊಂಡಾಗ ಜೇನು ಕುಟುಂಬದಲ್ಲಿ ಹುಳುಗಳ ಸಂಖ್ಯೆ ಕಡಿಮೆ ಆಗ್ತಕ್ಕಂಥದ್ದು, ಆಮೇಲೆ ಆಹಾರದ ಅಭಾವ ಉಂಟಾಗ್ತಕ್ಕಂಥದ್ದು, ಆಮೇಲೆ ಈ ಕುಟುಂಬದ ಉಷ್ಣಾಂಶವನ್ನು ಕಾಪಾಡಿಕೊಳ್ತಕ್ಕಂಥದ್ರಲ್ಲಿ ಕೆಲವು ಏರುಪೇರುಗಳು ಆಗ್ತಾ ಇರ್ತವೆ. ಅದಲ್ಲದೆ ಕೆಲವು ಕೀಟಗಳ ಬಾಧೆ, ಅದು ಇರುವೆ ಇರ್ಬೋದು, ಮೇಣದ ಪತಂಗ ಇರ್ಬೋದು, ಈ ನರಿ ಕಡಂದಿ ಕಡಜ ಇಂತಹವುಗಳ ಬಾಧೆ ಇರ್ತಕ್ಕಂಥದ್ದಿರ್ಬೋದು, ಇವು ಎಲ್ಲವೂ ಕೂಡ ಮಳೆಗಾಲದಲ್ಲಿ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತವೆ. ಅಂದ್ರೆ ಈ ಸಮಸ್ಯೆಗಳು ಬೇರೆ ಸಂದರ್ಭದಲ್ಲಿ ಕಂಡು ಬರಲ್ಲ ಅಂತ ಅಲ್ಲ, ಬೇರೆ ಬೇರೆ ಕಾರಣಕ್ಕೆ ಇರ್ತವೆ, ಆದ್ರೆ ಮಳೆಗಾಲದಲ್ಲಿ ಈ ಎಲ್ಲ ಸಮಸ್ಯೆಗಳು ಜೇನು ಕುಟುಂಬದಲ್ಲಿ ಕಂಡು ಬರ್ತವೆ. ಹಾಗಾಗಿ ಮಳೆಗಾಲದಲ್ಲಿ ಈ ಎಲ್ಲ ಏನು ಸಮಸ್ಯೆಗಳು ಕಂಡು ಬರ್ತವೆ ಇವುಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಪರಿಹಾರೋಪಾಯಗಳನ್ನ ಅನುಸರಿಸಬೇಕಾಗ್ತದೆ. ಸಾಮಾನ್ಯ ಸಮಸ್ಯೆಗಳಂದ್ರೆ ಇಷ್ಟು, ಕುಟುಂಬದಲ್ಲಿ ಹುಳುಗಳ ಸಂಖ್ಯೆ ಕಡಿಮೆ ಆಗೋದು, ಆಹಾರದ ಅಭಾವ ಆಗ್ತದೆ. ಒಮ್ಮೆ ಆಹಾರದ ಅಭಾವ ಆಯ್ತು ಅಂತ ಅಂದ್ರೆ ಅದು ಬೇರೆ ಇತರ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡ್ತದೆ. ಆಮೇಲೆ ನಮಗೆ ಗೊತ್ತಿರ್ತದೆ ಜೇನು ಕುಟುಂಬದಲ್ಲಿ ಯಾವಾಗ್ಲೂ ಉಷ್ಣಾಂಶವನ್ನ ಒಂದು ಮಟ್ಟದಲ್ಲಿ ಕಾಯ್ಕೊಂಡು ಹೋಗ್ತಾ ಇರ್ತವೆ. 34°C ಉಷ್ಣಾಂಶ, ಹೊರಗಡೆ ಟೆಂಪರೇಚರ್ ಹೆಚ್ಚಾಗ್ಲಿ ಕಡಿಮೆ ಆಗ್ಲಿ ಒಳಗೆ ಮಾತ್ರ ಯಾವಾಗ್ಲೂ ಆ ಒಂದು ಮಟ್ಟದಲ್ಲಿ ಉಷ್ಣಾಂಶವನ್ನ ಕಾಯ್ಕೊಂಡು ಹೋಗ್ತಾ ಇರ್ತವೆ. ಅದನ್ನು ಕಾಯ್ಕೊಳ್ಳಿಕ್ಕೂ ಕೂಡ ಈ ಮಳೆಗಾಲದಲ್ಲಿ ಸ್ವಲ್ಪ ಏರುಪೇರು ಆಗ್ತದೆ, ಅದು ಕೂಡ ಒಂದು ಬಾಧೆ. ಮತ್ತಿನ್ ಕೀಟಗಳ ಬಾಧೆನು ಕೂಡ ಇದೆ. ಇವು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಜೇನು ಕೃಷಿಕರು ಎದುರಿಸತಕ್ಕಂತ ಸಮಸ್ಯೆಗಳು. ಜೇನು ಕುಟುಂಬದಲ್ಲಿ ಈ ಜೇನು ಹುಳುಗಳ ಸಂಖ್ಯೆ ಕಡಿಮೆ ಆಗೋದು ಮುಖ್ಯವಾದ ಸಮಸ್ಯೆ ಅಂತ ಹೇಳಿದ್ರಿ ತಾವು. ಜೇನು ಹುಳುಗಳ ಸಂಖ್ಯೆ ಈ ಮಳೆಗಾಲದಲ್ಲಿ ಕಡಿಮೆ ಆಗೋದಕ್ಕೆ ಏನ್ ಕಾರಣ ಅಂತೀರಿ, ಮತ್ತೆ ಇದನ್ನ ಹೇಗೆ ನಾವು ನಿವಾರಿಸಬಹುದು ಅಂತೀರಿ? ಕಾರಣಗಳು ಅಂತಂದ್ರೆ ಅಲ್ಲಿ ರಾಣಿ ಮೊಟ್ಟೆ ಇಡ್ತಕ್ಕಂತ ಕಾರ್ಯವನ್ನು ಯಾವಾಗ್ಲೂ ಮಾಡ್ಕೊಂಡು ಹೋಗ್ತಾ ಇರ್ತದೆ. ರಾಣಿ ಮೊಟ್ಟೆ ಇಡಬೇಕಾದ್ರೆ ಗೂಡಿಗೆ ಆಹಾರ ಯಾವ ಪ್ರಮಾಣದಲ್ಲಿ ಬರ್ತದೆ ಅದಕ್ಕೆ ತಕ್ಕನಾಗಿ, ಅಂದ್ರೆ ನೇರ ಸಂಬಂಧ ಇದೆ. ಗೂಡಿಗೆ ಆಹಾರ ಎಷ್ಟು ಪ್ರಮಾಣದಲ್ಲಿ ಬರ್ತದೋ ಅಷ್ಟೇ ಪ್ರಮಾಣದಲ್ಲಿ ರಾಣಿ ನೊಣ ಮೊಟ್ಟೆಗಳನ್ನ ಇಡ್ತಾ ಇರ್ತದೆ. ಒಂದು ವೇಳೆ ಆಹಾರ ಬರೋದು ಕಡಿಮೆ ಆದ್ರೆ ಕಡಿಮೆ ಕಡಿಮೆ ಸಂಖ್ಯೆಯಲ್ಲಿ ಮೊಟ್ಟೆಗಳನ್ನ ಇಡ್ತಾ ಹೋಗ್ತದೆ. ಹಾಗೆ ಒಮ್ಮೊಮ್ಮೆ ಆಹಾರ ಬರೋದು ಸಂಪೂರ್ಣವಾಗಿ ನಿಂತು ಹೋಯ್ತು ಅಂತ ಅಂದ್ರೆ ಮೊಟ್ಟೆ ಇಡೋದನ್ನು ಕೂಡ ಸಂಪೂರ್ಣವಾಗಿ ನಿಲ್ಲಿಸ್ತದೆ. ಅಂದ್ರೆ ದುಡವೆ ಜೇನಲ್ಲಿ ಹೇಳ್ತೇವೆ, ಸಾಕಷ್ಟು ಆಹಾರ ದೊರೆತಕ್ಕಂತ ಋತುಮಾನಗಳಲ್ಲಿ 1300 ಮೊಟ್ಟೆಗಳನ್ನ ಇರ್ತದೆ, ಹುಳುಗಳ ಸಂಖ್ಯೆ ಯಾವಾಗ್ಲೂ ಹೆಚ್ಚಾಗ್ತಾ ಇರ್ತದೆ. ಅವರು ಅಂದ್ರೆ ಪ್ರತಿದಿನ ಎಷ್ಟೋ ಕೆಲಸಗಾರಗಳು ಸತ್ತು ಹೋಗ್ತಿರ್ತವೆ, ಅದೇ ರೀತಿ ಎಷ್ಟೋ ಕೆಲಸಗಾರಗಳು ಹುಟ್ಟಿ ಬರ್ತಾ ಇರ್ತವೆ. ಆದ್ರೆ ಈ ಮಳೆಗಾಲದಲ್ಲಿ ಏನಾಗ್ತದೆ, ಆಹಾರದ ಲಭ್ಯತೆ ಕಡಿಮೆ ಆಗ್ತದೆ ಅವಕ್ಕೆ. ಯಾಕಂದ್ರೆ ಸಾಕಷ್ಟು ಗಿಡ ಮರಗಳಲ್ಲಿ ಹೂಗಳು ಇರೋದಿಲ್ಲ. ಕೆಲವು ಜಾತಿಯ ಗಿಡ ಮರಗಳಲ್ಲಿ ಹೂಗಳಾಗಿದ್ದಾವೆ, ಅದ್ರಲ್ಲಿ ಪರಾಗ ಮಕರಂದ ಸಿಗ್ತಾ ಇದೆ ಅಂತಂದ್ರು, ಅದರಲ್ಲೂ ಈ ಕೊಡಗಿನಂತ ಪ್ರದೇಶದಲ್ಲಿ ಹೆಚ್ಚು ಮಳೆ ಬರೋದ್ರಿಂದ ಮಳೆಗಾಲದಲ್ಲಿ ಜೇನುನೊಣಗಳಿಗೆ ಹೋಗಿ ಆಹಾರವನ್ನ ಸಂಗ್ರಹಣೆ ಮಾಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸತತವಾಗಿ ಮಳೆ ಬೀಳ್ತಾ ಇರೋದ್ರಿಂದ. ಆಮೇಲೆ ಮಳೆ ಬೀಳೋದ್ರಿಂದ ಇನ್ನೊಂದೇನಾಗ್ತದೆ, ಕೆಲವು ಗಿಡ ಮರಗಳಲ್ಲಿ ಪರಾಗ ಮಕರಂದ ಇದ್ರೂ ಕೂಡ ಮಳೆಯಿಂದಾಗಿ ಸಾಕಷ್ಟು ತೊಳ್ಕೊಂಡು ಹೋಗ್ಬಿಡ್ತದೆ, ಇವಕ್ಕೆ ಹೆಚ್ಚು ಮಕರಂದ ಸಿಗೋದಿಲ್ಲ. ಹೀಗಾಗಿ ಆಹಾರದ ಅಭಾವ ಆಗ್ತದೆ. ಈ ಆಹಾರದ ಅಭಾವ ಆಗಿದ್ದ ಕಾರಣಕ್ಕೆ ಅಲ್ಲಿ ರಾಣಿ ಮೊಟ್ಟೆ ಇಡೋದನ್ನ ಕಡಿಮೆ ಮಾಡ್ತದೆ. ಕಡಿಮೆ ಮಾಡಿದಾಗ ಸ್ವಾಭಾವಿಕವಾಗಿನೇ ಅಲ್ಲಿ ಆ ಹುಳುಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಇದಂತೂ ಗೊತ್ತಿರ್ತಕ್ಕಂತ ವಿಚಾರ, ಮಳೆಗಾಲ ಬಂತು ಇನ್ನು ಪಾಪ್ಯುಲೇಷನ್ ಕಡಿಮೆ ಆಗ್ತದೆ ಅಂತ ನಾವು ನಿರೀಕ್ಷೆ ಮಾಡಬಹುದು. ಹೌದು, ಹಾಗಿದ್ದಾಗ ಇನ್ನು ಇದಕ್ಕೇನು ನಾವು ನಿವಾರಣಾ ಕ್ರಮ ಕೈಗೊಳ್ಬೇಕಾಗ್ತದೆ, ಜೇನು ಕುಟುಂಬಗಳಿಗೆ ಕೃತಕವಾಗಿ ಆಹಾರವನ್ನ ಒದಗಿಸ್ತಕ್ಕಂಥದ್ದು. ಈಗ ಸಾಮಾನ್ಯವಾಗಿ ಅವುಗಳ ಆಹಾರ ಅಂತ ಅಂದ್ರೆ ಹೂಗಳಲ್ಲಿ ಸಿಗ್ತಕ್ಕಂತ ಮಕರಂದ ಮತ್ತು ಪರಾಗ, ಈ ಎರಡು ಇರ್ತವೆ. ಹೌದು, ಮಕರಂದದ ಬದಲಾಗಿ ಸಕ್ಕರೆ ಪಾಕವನ್ನ ಜೇನು ಕುಟುಂಬಗಳಿಗೆ ಕೊಡಬೇಕಾಗ್ತದೆ. ಇದರಿಂದ ಮಕರಂದ ಸಿಕ್ಕದೇ ಇದ್ದಿದ್ದನ್ನ ನಾವು ಈ ಸಕ್ಕರೆ ಪಾಕದ ಮೂಲಕ ಕೊಟ್ಟಂಗಾಯ್ತು. ಅದ ಅಲ್ಲದೆ ಇನ್ನು ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ, ಈ ಪರಾಗದ ಪೂರಕ ಮತ್ತು ಪರ್ಯಾಯ ಅಂತ ಹೇಳ್ತೀವಿ, ಅವನ್ನು ಕೂಡ ನಾವು ತಯಾರು ಮಾಡಿ ಕೊಟ್ರೆ ಇನ್ನು ತುಂಬಾ ಅನುಕೂಲ ಆಗ್ತದೆ. ಯಾಕಂದ್ರೆ ಈಗ ನಾವು ಸಕ್ಕರೆ ಪಾಕ ಕೊಡ್ತೀವಿ, ಇದು ಕಾರ್ಬೋಹೈಡ್ರೇಟ್ ಸೋರ್ಸ್ ಅಂತ ಹೇಳ್ತೀವಿ, ಶರ್ಕರೆಗಳನ್ನು ಒದಗಿಸ್ತದೆ ಇದು. ಹೌದು, ಹಾಗೇನೆ ಪ್ರೋಟೀನ್ ಆಹಾರ ಇದ್ರೆ ಅಲ್ಲಿ ಅವು ಮೊಟ್ಟೆ ಇಡತಕ್ಕಂತ ಪ್ರಕ್ರಿಯೆ ಮುಂದುವರಿತದೆ. ಯಾವಾಗ ಪಾಪ್ಯುಲೇಷನ್ ಚೆನ್ನಾಗಿ ಮೇಂಟೈನ್ ಆಯ್ತು ಅಂತ ಸಂದರ್ಭದಲ್ಲಿ ಹೆಚ್ಚಿನ ಸಮಸ್ಯೆಗಳು ಬರೋದಿಲ್ಲ. ಅದು ಬೆಳವಣಿಗೆ ಹೊಂದತಕ್ಕಂತ ಋತುಮಾನಗಳಲ್ಲಿ ಏನು ಪಾಪ್ಯುಲೇಷನ್ ಬರ್ತಾ ಇತ್ತೋ ಅಷ್ಟು ಅಲ್ಲದೆ ಇದ್ರು ಜೇನು ಕುಟುಂಬದಲ್ಲಿ ಮರಿಗಳನ್ನ ಬೆಳೆಸ್ತಕ್ಕಂತ ಪ್ರಕ್ರಿಯೆ ಹಾಗೇ ಮುಂದುವರಿತದೆ. ನಾವು ಈ ಕೃತಕ ಆಹಾರವನ್ನು ಕೊಟ್ಟಾಗ ಆ ಕುಟುಂಬ ಪಲಾಯನ ಮಾಡತಕ್ಕಂತ ಸಾಧ್ಯತೆಗಳು ಬಹಳ ಕಡಿಮೆ ಆಗ್ತಾನೆ. ಇಲ್ಲ ಅಂದ್ರೆ ಬಹಳಷ್ಟು ಜನ ಜೇನು ಕುಟುಂಬಗಳನ್ನ ಇಟ್ಟುಕೊಂಡಿರ್ತಾರೆ, ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ತಗೊಂಬಂದಿರ್ತಾರೆ, ಚೆನ್ನಾಗಿ ಬೆಳವಣಿಗೆ ಹೊಂದ್ತದೆ, ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಜೇನನ್ನು ತೆಗೆದಿರ್ಬಹುದು. ಆದ್ರೆ ಈ ಮಳೆಗಾಲ ಶುರುವಾದ್ಮೇಲೆ ಈ ತರ ಸಮಸ್ಯೆಗಳಾಗಿ ಆ ಕುಟುಂಬವನ್ನ ಅವರು ಉಳಿಸ್ಕೊಳ್ಳಕ್ಕೆ ಆಗ್ತಿರೋದಿಲ್ಲ, ಪಲಾಯನ ಆಗ್ತಕ್ಕಂತದ್ದು ಕೂಡ ಇದೆ. ಹಾಗಾಗಿ ಮಳೆಗಾಲದಲ್ಲಿ ಹೆಚ್ಚಿನ ಕಾಳಜಿ ವಹಿಸಿ ಅದಕ್ಕೇನು ಆಹಾರವನ್ನು ಕೊಡಬೇಕು ಅದನ್ನ ಕೊಡಿ ಅಂತ ಹೇಳ್ತೇನೆ. ಸಕ್ಕರೆ ಪಾಕ ಕೊಡ್ತಕ್ಕಂಥದ್ದು ಒಂದು, ಹಾಗಾದ್ರೆ ಈ ಸಕ್ಕರೆ ಪಾಕ ಹೇಗೆ ತಯಾರು ಮಾಡ್ಕೊಳ್ಳೋದು? ಹೌದು, ಅದು ಬಹಳ ಮುಖ್ಯವಾದ ಪ್ರಶ್ನೆ. ಒಂದು ಲೋಟ ನೀರು ತಗೊಂಡ್ರೆ ಮತ್ತು ಅದೇ ಲೋಟದಲ್ಲಿ ಒಂದು ಲೋಟ ಸಕ್ಕರೆ, ಅವು ಎರಡನ್ನು ಸಮ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಆ ನೀರಿನಲ್ಲಿ ಸಕ್ಕರೆಯನ್ನ ಕರಗಿಸಿ ಜೇನು ಕುಟುಂಬಗಳಿಗೆ ಕೊಡಬೇಕಾಗ್ತದೆ. ಆದ್ರೆ ಈ ಪಾಕ ಮಾಡ್ತೀವಲ್ಲ ಅದನ್ನೇನು ತುಂಬಾ ಕುದಿಸೋದು ಬೇಕಾಗಿಲ್ಲ, ಬಿಸಿ ಮಾಡಿ 1:1 ಪ್ರಮಾಣ ಅಂತ ಹೇಳ್ತೇವೆ. ಆದ್ರೆ ನಾವು ಕುಡಿಲಿಕ್ಕೆ ಬಳಸ್ತಕ್ಕಂತ ನೀರನ್ನು ಬಳಸಿದ್ರೆ ಸಾಕು, ಹಾಗೆ ಕರಗಿಸಿ ಕೊಡಬೇಕಾಗ್ತದೆ. ಆಮೇಲೆ ಹೇಗೆ ನಾವು ಜೇನು ಕುಟುಂಬಗಳಿಗೆ ಈ ಆಹಾರವನ್ನ ಕೊಡೋದು ಅಂತ ಅಂದ್ರೆ, ಹೌದು, ಏನಾದ್ರೂ ಬಟ್ಟಲುಗಳಿದ್ರೆ ಆ ಬಟ್ಟಲುಗಳಲ್ಲಿ ಸಕ್ಕರೆ ಪಾಕವನ್ನ ಹಾಕಿ ಗೂಡಿನ ಒಳಗಡೆ ಎರಿಗಳ ಮೇಲೆ ಆ ಬಟ್ಟಲನ್ನ ಇಡಬೇಕು. ಒಂದು ತಪ್ಪು ಏನ್ ಮಾಡ್ತಾರೆ ಕೆಲವೊಮ್ಮೆ ಜೇನು ಕೃಷಿಕರು, ಆ ಬಟ್ಟಲನ್ನ ಉಪಯೋಗಿಸಿರ್ತಾರೆ, ಸಕ್ಕರೆ ಪಾಕನ್ನು ಚೆನ್ನಾಗಿ ತಯಾರು ಮಾಡಿರ್ತಾರೆ, ಆ ಬಟ್ಟಲಿನಲ್ಲಿ ಸ್ವಲ್ಪ ಹುಲ್ಲು ಕಡ್ಡಿನೋ ತೆಂಗಿನ ನಾರೋ ಅಥವಾ ಒಣಗಿರೋ ಎಲೆಗಳನ್ನು ಏನಾದ್ರೂ ಆ ಜೇನುನೊಣಗಳು ಅದನ್ನ ತಗೊಳ್ಳಿಕ್ ಬಂದಾಗ ಆ ಪಾಕದಲ್ಲಿ ಮುಳುಗಿ ಸಾಯಬಾರ್ದು, ಹಾಗೆ ಏನಾದ್ರೂ ಫ್ಲೋಟಿಂಗ್ ಮಟೀರಿಯಲ್ ಅಂತೀವಿ ಅದ್ರಲ್ಲಿ ಹಾಕೋದನ್ನ ಮರಿಬಾರ್ದು. ಹಾಗೆ ಮಾಡಿ ಜೇನು ಕುಟುಂಬಕ್ಕೆ ಈ ಸಕ್ಕರೆ ಪಾಕವನ್ನ ಕೊಡಬೇಕಾಗ್ತದೆ. ಆಮೇಲೆ ಇನ್ನು ಇಲ್ಲಿ ಕೆಲವು ಪ್ರಶ್ನೆಗಳು ಬರ್ತವೆ. ಹೌದು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಎಷ್ಟು ದಿನಕ್ಕೊಮ್ಮೆ ಸಕ್ಕರೆ ಪಾಕವನ್ನು ಕೊಡಬೇಕು ಅಂತಕ್ಕಂಥದ್ದು ಬರ್ತದೆ. ಇಲ್ಲಿ ಅದನ್ನ ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ. ಯಾಕೆ ಅಂತ ಅಂದ್ರೆ ಕುಟುಂಬದಲ್ಲಿ ಜೇನುನೊಣಗಳ ಸಂಖ್ಯೆ ಎಷ್ಟಿದೆ ಅದನ್ನ ಗಮನದಲ್ಲಿಟ್ಟುಕೊಂಡು ಎಷ್ಟು ಪ್ರಮಾಣದಲ್ಲಿ ಕೊಟ್ಟಾಗ ಆಹಾರವನ್ನ ಎಷ್ಟು ಬೇಗ ಅದು ತಗೊಳ್ತದೆ ಅನ್ನೋದ್ರ ಮೇಲೆ ಎಷ್ಟು ದಿನಕ್ಕೊಮ್ಮೆ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡಬೇಕಾಗ್ತದೆ. ಈಗ ಕೆಲವು ಕಾಲೋನಿಗಳು ತುಂಬಾ ಪಾಪ್ಯುಲೇಷನ್ ಇರ್ತದೆ, ನಾವು ಒಂದು 300 ml ಅಥವಾ 200 ml ಕೊಟ್ವಿ, ಇವತ್ತು ಸಾಯಂಕಾಲ ಕೊಟ್ಟಿರ್ತೇವೆ, ನಾಳೆ ಬೆಳಗ್ಗೆ ನೋಡಿದ್ರೆ ಎಲ್ಲ ಪೂರ್ತಿ ಖಾಲಿ ಆಗಿಬಿಟ್ಟಿರ್ತದೆ, ಅವಾಗ ಇನ್ನು ಅದಕ್ಕೆ ತುಂಬಾ ಬೇಡಿಕೆ ಇದೆ, ಅವಾಗ ನಾವು ಪ್ರಮಾಣವನ್ನ ಹೆಚ್ಚು ಮಾಡ್ಕೊಳ್ಬಹುದು. ಕೆಲವ್ರು ಏನ್ ಮಾಡ್ತಾರೆ, ವಾರದಲ್ಲಿ 2 ಸರ್ತಿನೂ ಕೊಡ್ತಾರೆ ಫೀಡಿಂಗು, ಅಥವಾ ಕೆಲವರು ಪದೇ ಪದೇ ಕೊಡ್ಲಿಕ್ಕಾಗಲ್ಲ, ನಾನು 15 ದಿವಸಕ್ಕೊಮ್ಮೆ ಕೊಡ್ತೇನೆ ಅಂತ ಒಂದು 1/4 ಲೀಟರ್ ಅಥವಾ 3/4 ಲೀಟರ್ ಅನ್ನು ಕೂಡ ಒಂದೇ ಸಲಕ್ಕೆ ಒಂದು ದೊಡ್ಡ ಬಟ್ಟಲಲ್ಲಿ ಹಾಕಿ ಒಳಗಡೆ ಕೊಡ್ತಾ ಇರ್ತಾರೆ. ನಾವೇ ಒಂದು ಅನುಭವದ ಮೇಲೆ ಅದು ತಿಳ್ಕೊಬೇಕಾಗ್ತದೆ. ಜೇನು ಕುಟುಂಬ ಎಷ್ಟು ಆಹಾರವನ್ನು ಈಗ ತಗೊಳ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ನಾವು ಕೊಡಬೇಕು ಅಂತ. ಯಾಕಂದ್ರೆ ಅದು ಕಡಿಮೆ ಪ್ರಮಾಣದಲ್ಲಿ ತಗೊಳ್ತಾ ಇದೆ, ಪಾಪ್ಯುಲೇಷನ್ ಕಡಿಮೆ ಇದೆ ಅಂದ್ರೆ ನಾವು ಹೆಚ್ಚು ಸಕ್ಕರೆ ಪಾಕ ಕೊಟ್ರೆ ಅಷ್ಟನ್ನು ತಗೊಳ್ಳಿಕ್ ಆಗೋದಿಲ್ಲ. ಅವಾಗ ಅದು ಹುಳಿ ಬಂದು ಸಕ್ಕರೆ ಮತ್ತು ಇದೆಲ್ಲ ಹಾಳಾಗ್ತಕ್ಕಂತ ಸಾಧ್ಯತೆ ಇರ್ತದೆ. ಹಾಗೆ ಇದನ್ನು ನೋಡ್ಕೊಂಡ್ರೆ ವಾರಕ್ಕೊಮ್ಮೆ ಆಗ್ಲಿ ಅಥವಾ 15 ದಿವಸಕ್ಕೊಮ್ಮೆ ಆಗ್ಲಿ, ಇನ್ ಕೆಲವರು ಬಹಳ ಸ್ವಲ್ಪನೇ ಪ್ರಮಾಣ ವಾರದಲ್ಲಿ 2 ದಿವಸನು ಕೂಡ ಕೊಡ್ತಾ ಇರ್ತಾರೆ. ಯಾಕಂದ್ರೆ ಹವ್ಯಾಸಿ ಜೇನು ಕೃಷಿಕರು ಕಡಿಮೆ ಸಂಖ್ಯೆಯಲ್ಲಿ ಜೇನು ಕುಟುಂಬಗಳನ್ನ ಇರಿಸಿಕೊಂಡಾಗ ವಾರದಲ್ಲಿ 2 ದಿವಸನು ಬೇಕಾದ್ರೆ ಕೊಡ್ತಾ ಇರ್ತಾರೆ. ಇದನ್ನ ನಾವು ನೋಡ್ಕೊಂಡು ಎಷ್ಟು ಪ್ರಮಾಣದಲ್ಲಿ ಅದು ತಗೊಳ್ತಾ ಇದೆ ಅದರ ಆಧಾರದ ಮೇಲೆ ಎಷ್ಟು ಪ್ರಮಾಣದಲ್ಲಿ ಸಕ್ಕರೆ ಪಾಕವನ್ನು ಕೊಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ಕೊಳ್ಬೇಕಾಗ್ತದೆ. ಆಮೇಲೆ ಹಾಗೆ ನಾವು ಕೊಡ್ತಾ ಹೋಗ್ತಾ ಇರ್ತೀವಿ. ಮಧ್ಯ ಜೇನು ಕುಟುಂಬ ಪರೀಕ್ಷೆ ಮಾಡ್ತೀವಿ, ಎರಿಗಳನ್ನ ಎತ್ತಿ ನೋಡ್ತಿರ್ತೀವಿ ಏನಾದ್ರು ತೊಂದರೆ ಇದೆಯಾ ಏನು ಅಂತ. ಹಾಗೆ ನೋಡಿದಾಗ ಆ ಎರಿಗಳಲ್ಲಿ ಸಕ್ಕರೆ ಪಾಕದ ಸಂಗ್ರಹಣೆ ಇದ್ರೆ ಅವಾಗ ಬೇಕಾದ್ರೆ 1 ಬಾರಿ 2 ಬಾರಿ ಇವನ್ನ ಕೊಡ್ತಕ್ಕಂಥದ್ದನ್ನ ನಿಲ್ಲಿಸ್ಬೋದು. ಹೇಗೋ ಅಲ್ಲಿದೆ, ಇರೋದನ್ನೇ ಬಳಸ್ಕೊಳ್ತೇವೆ, ಮತ್ತೆ ನಾವು ಸಕ್ಕರೆ ಪಾಕವನ್ನ ಕೊಡೋದು ಬೇಡ ಅಂತ ಕೂಡ ಮಾಡ್ಕೊಳ್ಬಹುದು. ಆಮೇಲೆ ಇನ್ನೂ ಒಂದು ಅಂಶ ಇಲ್ಲಿ ನಾವು ಗಮನಿಸ್ಬೇಕು. ಸಕ್ಕರೆ ಪಾಕ ಕೊಡುವಾಗ ಈಗ ಮನೆ ಹತ್ರನೇ ಇಟ್ಕೊಂಡಿದ್ದೇವೆ ಅಥವಾ ಒಂದು ಮದುವನ ಅಂತ ಮಾಡಿ ಅಲ್ಲೇ ಕಾಲೋನಿಗಳನ್ನ ಇಟ್ಕೊಂಡಿದ್ದೇವೆ, ಒಂದ್ 5 ಇದಾವೆ ಅಥವಾ 10 ಇದಾವೆ 20 ಇದಾವೆ ಅಂತ ಅಂದ್ರೆ ಈ ಮಳೆಗಾಲದಲ್ಲಿ ಅದರಲ್ಲೂ ಈಗ ಆಹಾರದ ಅಭಾವ ಇರ್ತಕ್ಕಂತ ಕಾಲದಲ್ಲಿ ಸಕ್ಕರೆ ಪಾಕವನ್ನು ಕೊಡುವಾಗ ಅಲ್ಲಿ ಇರ್ತಕ್ಕಂತ ಎಲ್ಲಾ ಕುಟುಂಬಗಳಿಗೂ ಕೊಡಬೇಕು. ಈಗ ಇದು ತುಂಬಾ ಬಲಿಷ್ಠವಾಗಿದೆ ಕುಟುಂಬ, ಇದಕ್ಕೇನ್ ಬೇಡ ಅಂತ ಕೊಡದೇ ಇರೋದು ಬೇಡ, ಹುಳುಗಳ ಸಂಖ್ಯೆ ಕಡಿಮೆ ಇದೆ ಇದಕ್ ಮಾತ್ರ ಕೊಡ್ತೇನೆ ಅಂತ ಆ ರೀತಿ ಒಂದಕ್ಕೆ ಕೊಡೋದು ಒಂದಕ್ಕೆ ಬಿಡೋದು ಮಾಡಬಾರ್ದು. ಒಂದು ಜಾಗದಲ್ಲಿ ಇರ್ತಕ್ಕಂತ ಎಲ್ಲಾ ಕುಟುಂಬಗಳಿಗೂ ಸಕ್ಕರೆ ಪಾಕವನ್ನ ಕೊಡಬೇಕು. ಯಾವ ಕುಟುಂಬಕ್ಕೆ ನಾವು ಸಕ್ಕರೆ ಪಾಕ ಕೊಟ್ಟಿಲ್ವೋ ಅದು ಎಲ್ಲಿ ಕೊಟ್ಟಿರ್ತೇವೋ ಅಲ್ಲಿ ಆ ಸಕ್ಕರೆ ಪಾಕದ ವಾಸನೆ ಹಿಡ್ಕೊಂಡು ಅಲ್ಲಿ ಒಳಗಡೆ ಬಂದು ನುಗ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಹೀಗೆ ನುಗ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಎರಡೂ ಕುಟುಂಬಗಳ ಹುಳುಗಳ ಮತ್ತೆ ಒಂದ್ ರೀತಿ ಹೋರಾಟ ಶುರುವಾಗ್ತದೆ. ಆ ಹೋರಾಟದಲ್ಲಿ ಎರಡೂ ಕುಟುಂಬಗಳ ಹುಳುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸತ್ತು ಹೋಗ್ತಕ್ಕಂತ ಸಾಧ್ಯತೆ ಇದೆ. ಇದನ್ನ ರಾಬಿಂಗ್ ಅಥವಾ ಆಹಾರ ಕದ್ದೊಯ್ಯುವಿಕೆ ಅಂತ ಹೇಳ್ತೇವೆ. ಹಾಗೆ ಅದನ್ನ ತಡಿಲಿಕ್ಕೆ ಒಂದು ಜಾಗದಲ್ಲಿ ಇರ್ತಕ್ಕಂತ ಎಲ್ಲಾ ಕುಟುಂಬಗಳಿಗೂ ಸಕ್ಕರೆ ಪಾಕವನ್ನ ಕೊಡಬೇಕು. ಆಮೇಲೆ ಸಕ್ಕರೆ ಪಾಕವನ್ನ ನಾವು ಯಾವತ್ತು ಗೂಡಿನ ಹೊರಗಡೆ ಇಡಬಾರ್ದು. ಗೂಡಿನ ಹೊರಗಡೆ ಇಟ್ಟರೆ ಏನಾಗ್ತದೆ, ಬೇರೆ ಕುಟುಂಬದ ಹುಳುಗಳು ಕೂಡ ಅಲ್ಲಿಗೆ ಬರಬಹುದು ಅಥವಾ ಸ್ವಾಭಾವಿಕವಾಗಿ ಇರ್ತಕ್ಕಂತ ಜೇನು ಕುಟುಂಬಗಳು ಕೂಡ ಅಲ್ಲಿ ಆಹಾರ ತಗೊಳ್ಳಿಕ್ ಬರಬಹುದು. ಹಾಗೆ ಬಂದವು ಕೂಡ ಮತ್ತೆ ಒಂದಕ್ಕೊಂದು ಹೊಡೆದಾಡ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಅದರಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಹುಳುಗಳು ಸತ್ತೋಗುವಂತ ಸಾಧ್ಯತೆ ಇರ್ತದೆ. ಇದು ಎರಡನೇ ಅಂಶ ಆಹಾರ ಕೊಡುವಾಗ. ಹಾಗೇನೆ ಆದಷ್ಟು ಸಾಯಂಕಾಲದ ವೇಳೆಯಲ್ಲಿ ಈ ಆಹಾರವನ್ನು ಕೊಡೋದು ಒಳ್ಳೆಯದು. ಯಾಕೆ ಅಂತೀರಿ? ಸಾಯಂಕಾಲ ಕೊಟ್ಟಿದ್ದೇವೆ ಒಂದು 5 ಗಂಟೆಯಲ್ಲಿ ಅಂತ ಅಂದ್ರೆ 6 ಗಂಟೆ ಅನ್ನೋಷ್ಟರಲ್ಲಿ ಇವುಗಳ ಚಟುವಟಿಕೆ ನಿಂತು ಹೋಗ್ತದೆ. ಎಲ್ಲ ತಮ್ಮ ತಮ್ಮ ಗೂಡೊಳಗಿರ್ತವೆ, ಒಂದು ಗೂಡಿಂದ ಇನ್ನೊಂದು ಗೂಡಿಗೆ ಬಂದು ಒಂದಕ್ಕೊಂದು ಕಚ್ಚಾಡ್ತಕ್ಕಂತ ಸಾಧ್ಯತೆಯನ್ನ ಬಹಳಷ್ಟು ಕಡಿಮೆ ಮಾಡ್ತದೆ. ಹಾಗಾಗಿ ಈ 3 ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು ಅವರಿಗೆ ಸಾಧ್ಯ ಆಗದೆ ಹೋಗ್ಬೋದು, ಅವಾಗ ಅವರು ಸ್ವಲ್ಪ ಬೇಗನೂ ಕೂಡ ಕೊಡಬಹುದು. ಆದ್ರೆ ಹಾಬಿಯಿಸ್ಟ್ ಬೀ ಕೀಪರ್ ಅಥವಾ ಹವ್ಯಾಸಿ ಜೇನು ಕೃಷಿಕರು ಮನೆ ಹತ್ರ ಗೃಹ ಮಟ್ಟದಲ್ಲಿ ಏನ್ ಮಾಡ್ಕೊಂಡಿರ್ತಾರೆ, ಕಡಿಮೆ ಸಂಖ್ಯೆಯಲ್ಲಿ ಜೇನು ಕುಟುಂಬಗಳಿರ್ತವೆ, ಹಾಗಾಗಿ ಅವ್ರು ಸಾಯಂಕಾಲದ ಅವಧಿಯಲ್ಲೇ ಈ ಸಕ್ಕರೆ ಪಾಕವನ್ನ ಕುಟುಂಬಗಳಿಗೆ ಒದಗಿಸಬಹುದು. ಇದರಿಂದ ಕಾರ್ಬೋಹೈಡ್ರೇಟ್ ಸೋರ್ಸ್ ಅನ್ನ ಜೇನು ಕುಟುಂಬಗಳಿಗೆ ಒದಗಿಸಿದಂಗೆ ಆಯ್ತು. ಇದರ ಜೊತೆ ಈ ಪರಾಗದ ಪೂರಕ ಅಥವಾ ಪರಾಗದ ಪರ್ಯಾಯ ಅಂತ ಹೇಳಿ ಪೋಲನ್ ಸಪ್ಲಿಮೆಂಟ್ಸ್ ಅಂಡ್ ಸಬ್ಸ್ಟಿಟ್ಯೂಟ್ಸ್ ಅಂತ, ಏನು ಹೂಗಳಿಗೆ ಹೋಗಿ ಪರಾಗ ಸಂಗ್ರಹಣೆ ಮಾಡ್ಕೊಂಡು ಬರ್ತಿದ್ವು, ಯಾವ್ದನ್ನ ಪ್ರೋಟೀನ್ ಸೋರ್ಸ್ ಅಂತ ಹೇಳ್ತೇವೆ, ಈಗ ಅದು ಸಿಗದೆ ಇರೋದ್ರಿಂದ ಚೆನ್ನಾಗಿ ಪರಾಗ ಸಿಗ್ತಾ ಇರೋ ಟೈಮ್ ಅಲ್ಲಿ ಜೇನು ಕುಟುಂಬಗಳಿಂದಾನೆ ಆ ಪರಾಗವನ್ನ ಸಂಗ್ರಹಣೆ ಮಾಡಿ ಇಟ್ಕೊಂಡಿದ್ದು ಇದ್ರೆ ಅದೇ ಪರಾಗವನ್ನ ಅಭಾವ ಕಾಲದಲ್ಲಿ ಜೇನು ಕುಟುಂಬಗಳಿಗೆ ಕೊಡಬಹುದು. ಆದ್ರೆ ಬಹಳಷ್ಟು ಜೇನು ಕೃಷಿಕರು ಸಂಗ್ರಹಣೆ ಮಾಡಿ ಇಟ್ಕೊಂಡಿರೋದಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಮಾಡ್ತಕ್ಕಂಥವ್ರು ಪರಾಗವನ್ನು ಕೂಡ ಸಂಗ್ರಹಣೆ ಮಾಡಿ ಅದನ್ನು ಮಾರಾಟ ಮಾಡ್ತಿರ್ತಾರೆ. ಪರಾಗವನ್ನು ಕೂಡ ಕೊಂಡುಕೊಂಡು ತಗೊಳ್ಬಹುದು. ಕೊಂಡ್ಕೊಳ್ಳಕ್ ಹೋದ್ರೆ ಅದು 1,500 ಹೀಗೆಲ್ಲ ಇರ್ತದೆ ಒಂದೊಂದು ಕೆಜಿಗೆ. ಬರೀ ಪರಾಗವನ್ನೇ ಕೊಡ್ಲಿಕ್ಕೆ ಸ್ವಲ್ಪ ದುಬಾರಿ ಅಂತ ಅನಿಸ್ಬಹುದು. ಅಂತ ಟೈಮಲ್ಲಿ ಪೋಲನ್ ಜೊತೆಗೆ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥದ್ದು ಒಂದು 100 ಗ್ರಾಂ ಸೋಯಾ ಹಿಟ್ಟಿಗೆ ಒಂದು 20 ಗ್ರಾಂನಷ್ಟು ಹಾಲಿನ ಪುಡಿ, ಒಂದು 25 ಗ್ರಾಂನಷ್ಟು ಬ್ರೀವರ್ಸ್ ಈಸ್ಟ್ ಅಂತ ಸಿಗ್ತದೆ, ಆಮೇಲೆ ಒಂದು 60 ಗ್ರಾಂನಷ್ಟು ಸಕ್ಕರೆ ಪುಡಿ, 50 ಗ್ರಾಂ ಅಡುಗೆ ಎಣ್ಣೆ, ಇವನ್ನ ಮಿಶ್ರಣ ಮಾಡಿ ಜೇನು ಕುಟುಂಬಗಳಿಗೆ ಕೊಡಬಹುದು. ಇದರಲ್ಲಿ ಇವು ಎಲ್ಲವೂ ಇದ್ರೆ ಒಳ್ಳೇದು, ಅದು ಒಂದೋ ಎರಡೋ ಇಲ್ಲ ಅಂತ ಅಂದ್ರು ಸೋಯಾ ಹಿಟ್ಟಿನ ಜೊತೆ ಸಕ್ಕರೆ ಪಾಕ ಹಾಕೊಂಡು ಪೋಲನ್ ಇದ್ರೆ ಪೋಲನ್ನು ಸೇರಿಸಿ ಕೊಡಬಹುದು. ಪೋಲನ್ ಇಲ್ವೇ ಇಲ್ಲ ಅಂತ ಅಂದ್ರು ಕೂಡ ಈ ಎಲ್ಲ ಇನ್ಗ್ರೀಡಿಯೆಂಟ್ಸ್ ಏನಿದ್ದಾವೆ ಇವನ್ನೆಲ್ಲ ಹಾಕಿ ಕೊಟ್ಟರು ಕೂಡ ಜೇನುಗಳು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೇವೆ. ಕಲಸ್ಕೊಳ್ಳಿಕ್ಕೆ ಬೇಕಾದ್ರೆ ಒಂದಷ್ಟು ಜೇನನ್ನು ಬಳಸಬಹುದು, ನಮ್ಮ ಹತ್ರ ಜೇನಿನ ಸಂಗ್ರಹ ಇದ್ರೆ, ಇಲ್ಲ ಅಂದ್ರೆ ಸಕ್ಕರೆ ಪಾಕವನ್ನು ಮಾಡ್ಕೊಂಡು ಅದನ್ನೇ ಹಾಕೊಂಡು ಚೆನ್ನಾಗಿ ಕಲಸಿ ಒಂದು ಸಣ್ಣ ಸಣ್ಣ ಕೇಕ್ ತರ ಮಾಡ್ಕೊಂಡು ಮತ್ತೇನ್ ಬೇಯಿಸೋದೇನು ಬೇಡ, ಅವನ್ನ ಈ ಬಟರ್ ಪೇಪರ್ ಅಂತ ಬರ್ತವೆ ಅದರಲ್ಲಿ ಸುತ್ತಿಡೋದು. ಸುತ್ತೋದು ಅಂದ್ರೆ ಹಾಗೆ ಒಂದು ರೋಲ್ ಮಾಡಿ ಇಟ್ರೆ ಎರಡು ಸೈಡ್ ಇಂದ ಜೇನುಗಳು ಬರೋ ತರ ಇರ್ಬೇಕು, ಅಂದ್ರೆ ಬೇಗ ಒಣಕೊಂಡು ಹೋಗ್ಬಾರ್ದು ಅಂತ ಬಟರ್ ಪೇಪರ್ ಅಲ್ಲಿ ಸುತ್ತಿ ಇಡ್ತೇವೆ. ಸಕ್ಕರೆ ಪಾಕ ಹೇಗೆ ಒಳಗಡೆ ಕೊಡ್ತೀವೋ ಅದೇ ರೀತಿ ಈ ಪರಾಗದ ಪರ್ಯಾಯ ಮತ್ತು ಪರಾಗದ ಪೂರಕಗಳನ್ನು ಕೂಡ ಜೇನು ಕುಟುಂಬದ ಒಳಗಡೆ ಇಟ್ರೆ ಅಲ್ಲಿಗೆ ನಾವು ಕಾರ್ಬೋಹೈಡ್ರೇಟ್ ಸೋರ್ಸ್ ಕೊಟ್ವಿ, ಹಾಗೆ ಪ್ರೋಟೀನ್ ಸೋರ್ಸ್ ಅನ್ನು ಕೊಟ್ವಿ, ಇದರಿಂದ ರಾಣಿ ಮೊಟ್ಟೆ ಇಡೋದನ್ನ ಹಾಗೆ ಮುಂದುವರಿಸುತ್ತದೆ ಮತ್ತು ಅಲ್ಲಿ ಯಾವಾಗ್ಲೂ ಮರಿಗಳ ಲಭ್ಯತೆ ಇರೋದ್ರಿಂದ ಜೇನು ಕುಟುಂಬ ಪಲಾಯನ ಆಗೋದನ್ನ ನಿಲ್ಲಿಸಬಹುದು. ಇದು ಮಳೆಗಾಲದಲ್ಲಿ ಅನುಸರಿಸಬೇಕಾದಂತ ಒಂದು ಕ್ರಮ. ಇದರಿಂದ ಏನಾಗ್ತದೆ, ಹುಳುಗಳ ಸಂಖ್ಯೆನು ಕಡಿಮೆ ಆಗೋದಿಲ್ಲ, ಆಮೇಲೆ ಕುಟುಂಬ ಪಲಾಯನ ಆಗೋದು ತಪ್ಪುತ್ತದೆ, ಹಾಗೆ ಆಹಾರದ ಅಭಾವವನ್ನ ನಾವು ನೀಗಿಸಿದಂಗೆ ಆಗ್ತದೆ ಈ ಕ್ರಮಗಳಿಂದ. ಇನ್ನು ಮುಖ್ಯವಾಗಿ ಕುಟುಂಬದಲ್ಲಿ ಉಷ್ಣಾಂಶದ ನಿರ್ವಹಣೆನು ಕೂಡ ಬಹಳ ಮುಖ್ಯ ಅಂತ ತಾವು ಹೇಳಿದ್ರಿ. ಈ ಕುಟುಂಬದಲ್ಲಿ ಉಷ್ಣಾಂಶವನ್ನ ನಾವು ಕಾಯ್ಕೊಳ್ಳೋದಕ್ಕೆ ಏನು ಕ್ರಮಗಳನ್ನ ಕೈಗೊಳ್ಬೇಕು ಅಂತೀರಿ? ಈಗ ಮಳೆ ಯಾವಾಗ್ಲೂ ಹೆಚ್ಚು ಸುರಿತಾ ಇರೋದ್ರಿಂದ ಪೆಟ್ಟಿಗೆಗಳಿಗೆ ಮಳೆ ನೀರಿನಿಂದ ಮೊದಲು ರಕ್ಷಣೆ ಇದೆ. ಮೇಲ್ಗಡೆ ಶೀಟ್ ಗಳಿಂದ ಕವರ್ ಮಾಡೋದು, ಇಲ್ಲ ಕೆಲವರು ಏನ್ ಮಾಡ್ತಾರೆ ಹಾಗೆ ಪ್ಲಾಸ್ಟಿಕ್ ಶೀಟ್ ಗಳನ್ನೇ ಹೊದಿಸ್ತಾರೆ. ಪ್ಲಾಸ್ಟಿಕ್ ಶೀಟ್ ಹೊದಿಸುವಾಗ ಪೆಟ್ಟಿಗೆ ಎಷ್ಟಿದೆ ಅಷ್ಟಕ್ಕೆ ಹೊದಿಸೋದಕ್ಕಿಂತನು ಪೆಟ್ಟಿಗೆ ಮೇಲೆ ಒಂದ್ ಎರಡು ಉದ್ದ ಕಡ್ಡಿಗಳನ್ನ ಇಡೋದು, ಅಂದ್ರೆ ಅದರ ಪ್ರವೇಶ ದ್ವಾರನು ದಾಟಿ ಮುಂದೆ ಬರಂಗಿರ್ತವೆ ಆ ಕಡ್ಡಿಗಳು, ಅದರ ಮೇಲೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿ ಚೆನ್ನಾಗಿ ಕಟ್ಟೋದು ಅದನ್ನು. ಅವಾಗ ಈ ಎರಚಲು ನೀರ ಹನಿಗಳು ಒಳಗಡೆ ಬರೋದಿಲ್ಲ, ಅದನ್ನು ತಡೆದಂಗ ಆಗ್ತದೆ. ಆಮೇಲೆ ಸಾಮಾನ್ಯವಾಗಿ ಕೆಲವು ಪ್ರಾಬ್ಲಮ್ ಗಳನ್ನ ನಾವು ಇಲ್ಲಿ ನೋಡಿದ್ದೇವೆ ಕೊಡಗಿನಲ್ಲಿ. ಏನಾಗಿರ್ತದೆ, ಮಳೆ ತುಂಬಾ ಬರ್ತಾ ಇರುವಾಗ ಕೆಲವರು ಸ್ಟ್ಯಾಂಡಿನ ಹೈಟ್ ಇರ್ತದಲ್ಲ ತುಂಬಾ ಕಡಿಮೆ ಎತ್ತರದಲ್ಲಿ ಇಟ್ಟಿದ್ರೆ, ಕೆಲವರೆಲ್ಲ ಒಂದೊಂದಡಿ ಹೈಟ್ ಅಲ್ಲೂ ಕೂಡ ಇಟ್ಟಿರ್ತಾರೆ. ಮಳೆ ಬೀಳುವಾಗ ನೆಲಕ್ಕೆ ಬಿದ್ದಂತ ಹನಿ ಅದರಿಂದನು ಕೂಡ ಎರಚಲು ಬರ್ತದೆ, ಅದು ಬಂದು ಪೆಟ್ಟಿಗೆಗೆ ಪದೇ ಪದೇ ತಾಗಿ ಕೂಡ ಈ ಕುಟುಂಬದಲ್ಲಿ ಒಮ್ಮೊಮ್ಮೆ ಎಲ್ಲ ಹುಳುಗಳು ಸತ್ತೋದಂತ ಸಂದರ್ಭಗಳನ್ನ ನಾವು ನೋಡಿದ್ದೇವೆ. ಹಾಗಾಗಿ ಸ್ವಲ್ಪ ಸ್ಟ್ಯಾಂಡ್ ಕೂಡ ಎತ್ತರದಲ್ಲಿ ಅಂದ್ರೆ ಒಂದ್ ಎರಡಡಿ ಹೈಟ್ ಅಲ್ಲಿ ಇದ್ರೆ ಆ ಒಂದು ಪ್ರಾಬ್ಲಮ್ ಅನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಇದು ಒಂದು ಜೇನು ಕುಟುಂಬದಲ್ಲಿ ಹೊರಗಡೆಯಿಂದ ನೋಡ್ತಕ್ಕಂತ. ಇನ್ನೊಂದು, ಈ ಉಷ್ಣಾಂಶವನ್ನ ಕಾಯ್ಕೊಳ್ಳಿಕ್ಕೆ ಅವುಗಳಿಗೆ ಅನುಕೂಲತೆ ಮಾಡಿಕೊಡ್ಲಿಕ್ಕೆ ಪಾಪ್ಯುಲೇಷನ್ ಸ್ವಲ್ಪ ಕಡಿಮೆ ಆಗ್ತಿದೆ ಅನ್ನುವಾಗ ಅಲ್ಲಿ ಎಷ್ಟು ಚೌಕಟ್ಟುಗಳಲ್ಲಿ ಹುಳುಗಳಿದ್ದಾವೋ ಅಷ್ಟು ಚೌಕಟ್ಟು ಆದ ನಂತರ ಒಂದು ಡಮ್ಮಿ ಬೋರ್ಡ್ ಅಂತ ಹೇಳ್ತೇವೆ. ಡಮ್ಮಿ ಬೋರ್ಡ್ ಅಂತ ಅಂದ್ರೆ ಇದು ಒಂಥರ ಗೋಡೆ ಇದ್ದ ಹಾಗೆ, ಮೂವೇಬಲ್ ವಾಲ್ ಅಂತ ಹೇಳ್ತೇವೆ. ಈಗ ಪೆಟ್ಟಿಗೆಯಲ್ಲಿ ನಾವು ನೋಡಿದ್ರೆ ಎಂಟು ಚೌಕಟ್ಟು ಇರ್ತವೆ, ಎಂಟು ಚೌಕಟ್ಟು ನಂತರ ಮೇಲೆ ತುಪ್ಪದ ಕೋಣೆ ಕೊಟ್ಟಿರ್ತೇವೆ. ಯಾವಾಗ ಈ ಮಳೆಗಾಲ ಶುರುವಾಯ್ತು ಆ ತುಪ್ಪದ ಕೋಣೆಯಿಂದನೂ ಜೇನುಗಳು ಕಡಿಮೆ ಆಗ್ತವೆ, ಆ ತುಪ್ಪದ ಕೋಣೆಯನ್ನು ತೆಗೆದು ಬೇರೆ ಕಡೆ ಇಟ್ಟುಕೊಳ್ತೇವೆ. ಆಮೇಲೆ ಇನ್ ಕೆಳಗಡೆ ಸಂಸಾರ ಕೋಣೆಯಲ್ಲಿ ಎಂಟು ಚೌಕಟ್ಟಿನಲ್ಲಿ ಹುಳುಗಳಿರ್ತವೆ, ಅದು ಬರ್ತಾ ಬರ್ತಾ ಸಂಖ್ಯೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರ್ತದೆ. ಅವಾಗ ನಾಲ್ಕು ಚೌಕಟ್ಟುಗಳಲ್ಲಿ ಮಾತ್ರ ಹುಳುಗಳು ಇದ್ದಾವೆ ಅಂದಾಗ ಇನ್ನು ಉಳಿದ ನಾಲ್ಕು ಚೌಕಟ್ಟುಗಳಲ್ಲಿ ಹುಳು ಇರೋದಿಲ್ಲ. ಆ ಹುಳು ಇರದೇ ಇರತಕ್ಕಂತ ಎರಿಗಳನ್ನು ಕೂಡ ನಾವು ತೆಗೆದು ಬೇರೆ ಕಡೆ ಇಟ್ಟುಕೊಂಡು ಆ ನಾಲ್ಕು ಚೌಕಟ್ಟು ಆದ್ಮೇಲೆ ಐದನೇ ಚೌಕಟ್ಟಿಗೆ ಕಾರ್ಡ್ಬೋರ್ಡ್ ಶೀಟ್ ಆಗ್ಲಿ ಅಥವಾ ಈ ಥರ್ಮೋಕೋಲ್ ಶೀಟ್ ಗಳು ಬರ್ತವೆ, ಅದನ್ನೇ ಆ ಫ್ರೇಮ್ಗೆ ಫಿಕ್ಸ್ ಮಾಡಿಕೊಂಡು ಅದನ್ನ ಕೊನೆಯ ಫ್ರೇಮ್ ಆಗಿ, ಅಂದ್ರೆ ನಾಲ್ಕು ಫ್ರೇಮ್ ಇದ್ರೆ ಒಂದ್ ಸೈಡ್ಗೆ ಒಂದನ್ನ ತಳ್ಳಿಬಿಡೋದು, ನಾಲ್ಕನೇ ಫ್ರೇಮ್ ಆದ್ಮೇಲೆ ಐದನೇ ಫ್ರೇಮ್ ನಮ್ಮ ಡಮ್ಮಿ ಬೋರ್ಡ್ ಅಂತ ಏನ್ ಹೇಳ್ತೇವೆ ಅದನ್ನ ಇಡ್ಬೇಕು. ಅದನ್ನಿಟ್ರೆ ಅವಕ್ಕೆ ಆ ಕಡಿಮೆ ಜಾಗದಲ್ಲಿ ಉಷ್ಣಾಂಶವನ್ನ ಕಾಯ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗ್ತದೆ. ಯಾಕೆಂದ್ರೆ ಮಳೆಗಾಲದಲ್ಲಿ ಅವು ತಮ್ಮ ದೇಹದಿಂದಾನೇ ಉಷ್ಣಾಂಶವನ್ನ ಮಾಡ್ಕೊಂಡು ಅವು ಗೂಡಿನ ಉಷ್ಣಾಂಶವನ್ನ ಹೆಚ್ಚು ಮಾಡಬೇಕು. ಅಲ್ಲೇನಾದ್ರೂ ಜಾಗ ಹೆಚ್ಚಿದ್ರೆ ಮತ್ತು ಹುಳುಗಳ ಸಂಖ್ಯೆ ಕಡಿಮೆ ಇದ್ರೆ ಅವಕ್ಕೆ ಆ ಉಷ್ಣಾಂಶವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಕ್ಕೆಷ್ಟು ಬೇಕೋ ಜಾಗ ಅಷ್ಟು ಕಡಿಮೆ ಜಾಗವನ್ನ ಒದಗಿಸಿ ಕೊಟ್ರೆ ಅವು ಉಷ್ಣಾಂಶವನ್ನ ಚೆನ್ನಾಗಿ ಕಾಯ್ಕೊಳ್ತವೆ, ಮರಿಗಳನ್ನು ಕೂಡ ಚೆನ್ನಾಗಿ ಬೆಳೆಸ್ಕೊಳ್ಬಹುದು, ಅವು ಯಾವುದೇ ತೊಂದರೆಗಳು ಆಗೋದಿಲ್ಲ. ಹೀಗೆ ಮಾಡಿ ಕುಟುಂಬದ ಉಷ್ಣಾಂಶವನ್ನ ಕಾಪಾಡಿಕೊಳ್ಳುವಂತೆ ಆ ಜೇನು ಕುಟುಂಬಗಳಿಗೆ ಅನುಕೂಲತೆಯನ್ನ ಮಾಡಿಕೊಡ್ಬೇಕಾಗ್ತದೆ. ಆತ್ಮೀಯ ರೈತ ಬಾಂಧವರೇ, ಈ ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆಯನ್ನ ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ, ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ರಘುಪತಿ ಕೆಂಚರೆಡ್ಡಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ 9887063381. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ 9887063381. ತುಂಬ ಸಂತೋಷ ಡಾಕ್ಟರ್ ರಘುಪತಿ ಕೆಂಚರೆಡ್ಡಿ ಅವರೇ, ತಾವು ಇದುವರೆಗೂ ನಮ್ಮ ಜೇನು ಕೃಷಿಕರಿಗೆ ಬಹಳ ಉಪಯುಕ್ತವಾದಂಥ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಪ್ರತಿ ಹನಿಗೂ ಹೆಚ್ಚು ಬೆಳೆ ಯೋಜನೆ ಕುರಿತು ಮಾಹಿತಿ, ನಂತರ ವನ ಮಹೋತ್ಸವದ ಕುರಿತು ಅರಣ್ಯ ಸಂರಕ್ಷಣಾಧಿಕಾರಿ ಬಿಎನ್ಎನ್ ಮೂರ್ತಿ ಅವರೊಡನೆ ಸಂದರ್ಶನ ಕೇಳುವಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೆಳಗರೆ ಈಗ ನಿಧನ ಸುದ್ದಿ. ಬುಟ್ಟಂಗಲ ಗ್ರಾಮತ್ರ ಪುಡಿಯಂಡ ಪೌತಿ ಪಿ ಕೆ ಅಪ್ಪಯ್ಯ ಐಂಗಡ ಪೊಣ್ಣು ದೇವಕಿ ಅಪ್ಪಯ್ಯ ಐಂಗ ಇಂದು ಬೈಟಾಪಕ ಮರಣಪಟ್ಟಿತು. ತಾಮನೆ ಕೆಂಜಂಗಂಡ 95 ಪಯತ್ರ ಪುಡಿಯಂಡ ದೇವಕಿ ಐಂಗಡ ಅಕೇರಿ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆಗೆ ಪುಡಿಯಂಡ ಒಕ್ಕ ತೋಟಗಳ ನಡಪಂದು ಒಕ್ಕಕಾರ ಅರಿಚಿಟ್ಟಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿಜಂಪೆ. ಪ್ರಾಯೋಜಕರು ಇರಿಕೇರಿ ಪ್ರಸನ್ನ, ಮಾಲೀಕರು ಏರ್ಲೈಟ್ ಕ್ರಿಕೆಟ್ ಕ್ಲಬ್ ಬಲಮಾವಟಿ ಹಾಗೂ ಲೀಡಿಂಗ್ ಎಡ್ಜ್ ಅಡ್ವರ್ಟೈಸಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಸುದ್ದಿಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಮಟ್ಟದ ಅಧ್ಯಕ್ಷರಾಗಿರುವ ಜಿಲ್ಲಾಧಿಕಾರಿ ವೆಂಕಟರಾಜವು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕಡೆಯಿಂದ ಹೊರತಂದಿರುವ ವಾರ್ಷಿಕ ಕಾರ್ಯಕ್ರಮಗಳ ಯೋಜನಾ ಪುಸ್ತಕನ ಇಂದು ಬಿಡುಗಡೆ ಮಾಡಿದು. ವಿಶ್ವ 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಜಿಲ್ಲಾ ಕಾರಾಗೃಹದಲ್ಲಿ ಬಂದಿ ನಿವಾಸಿಗಳಿಗೆ ಯೋಗ ತರಬೇತಿ ಶಿಬಿರದ ಆಕೇರಿ ಜಂಬರ ಇಂದು ನಡೆದು ಜಿಲ್ಲಾ ಕಾರಾಗೃಹದ ಅಧೀಕ್ಷಕರಾದ ಸಂಜಯ್ ಜಿತ್ತಿ, ಪ್ರಧಾನ ಜಿಲ್ಲಾ ಮತ್ತು ಶಿಷ್ಯ ನ್ಯಾಯಾಧೀಶರಾದ ಟಿಪಿ ಪುಟ್ಟರಂಗಸ್ವಾಮಿಯವರು ಸೇರಿದಂಗೆ ಇನ್ನಿತರ ಗಣ್ಯ ವ್ಯಕ್ತಿಗ ಹಾಜರಿದ್ದು. ಜಿಲ್ಲಾಡಳಿತ, ಎನ್ಡಿಆರ್ಎಫ್ ತಂಡ ಹಾಗೆ ಬೇರೆ ಬೇರೆ ಇಲಾಖೆಗಳ ಸಹಯೋಗಲಿ ಪ್ರಾಕೃತಿಕ ವಿಕೋಪ ಸಂಭವಿಸಿದ ಸಂದರ್ಭದಲ್ಲಿ ತಕಡುವ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ನಾಳೆ ಹೊತ್ತಾರೆ 11 ಗಂಟೆಗೆ ತಾಲೂಕಿನ ಕೇನಿಡುಗಡೆ ಪಂಚಾಯಿತಿ ವ್ಯಾಪ್ತಿನ ಹೆಬ್ಬಟ್ಟಗೆರಿ ಗ್ರಾಮದಲ್ಲಿ ಅಣುಕು ಕಾರ್ಯಾಚರಣೆಯಲ್ಲಿ ಸಾರ್ವಜನಿಕರು ಭಾಗವಹಿಸಕ್ಕೆ ತಿಳಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ತಿಳಿಸಲು. ನಾಳೆಯಿಂದ 7ರವರೆಗೆ ವನ ಮಹೋತ್ಸವ ಸಪ್ತಾಹ ಕಾರ್ಯಕ್ರಮ ನಡೆಯಲಿದ್ದು ನಾಳೆ ಹೊತ್ತಾರೆ 11 ಗಂಟೆಗೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಆವರಣದಲ್ಲಿ ವನ ಮಹೋತ್ಸವ ಸಪ್ತಾಹ ಕಾರ್ಯಕ್ರಮಕ್ಕೆ ಗಣ್ಯರು ಚಾಲನೆ ನೀಡಿವೆ. ಸೋಮರ್ಪೇಟೆ ವ್ಯಾಪ್ತಿನ ವಿದ್ಯುತ್ ಗ್ರಾಹಕರ ಕುಂದುಕೊರತೆ ನಿವಾರಿಸುವ ಸಭೆ ನಾಳೆ ಮಧ್ಯಾಹ್ನ 12:30 ಒಂದೂವರೆ ಗಂಟೆವರೆಗೆ ಸೋಮರ್ಪೇಟೆ ಉಪವಿಭಾಗ ಕಚೇರಿ ಆವರಣದಲ್ಲಿ ಅಧೀಕ್ಷಕ ಇಂಜಿನಿಯರಿಂಗ್ ಸೆಸ್ ಕೊಡಗು ಚಾಮರಾಜನಗರ ವೃತ್ತ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಹಾಗೆ ಮಧ್ಯಾಹ್ನ ಮೇಲೆ 4:00-5:00 ಕುಶಾಲನಗರ ಉಪವಿಭಾಗ ಕಚೇರಿ ಆವರಣದಲ್ಲಿ ನಡೆದಿದೆ. ಅಲ್ಲಿನ ಸಾರ್ವಜನಿಕರಿಗೆ ವಿದ್ಯುಚ್ಛಕ್ತಿಗೆ ಸಂಬಂಧಿಸಿದ ದೂರುಗಳಿದ್ದರೆ ಚರ್ಚಿಸಿ ಪರಿಹಾರ ಕಂಡುಕೊಡಗತೇಳಿ ಕಾರ್ಯನಿರ್ವಾಹಕ ಇಂಜಿನಿಯರು ತಿಳಿಸಲು. ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಸಂಸ್ಥೆ ರಾಜ್ಯದ ಬೇರೆ ಬೇರೆ ವಿಶ್ವವಿದ್ಯಾನಿಲಯ ಮತ್ತು ಕಾಲೇಜುಗಳಲ್ಲಿ ಓದ್ತಾ ಇರುವ ವಿಜ್ಞಾನ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರಿಗಾಗಿ ಜುಲೈ 11ರಿಂದ 15ರವರೆಗೆ ಇಂಟೆಲೆಕ್ಚುವಲ್ ಪ್ರಾಕ್ಟೀಸ್ ರೈಟ್ ಅಂಡ್ ಇಂಟರ್ನ್ಶಿಪ್ ಡೆವಲಪ್ಮೆಂಟ್ ಕಾರ್ಯಾಗಾರ ನಡೆದಿದೆ. ಭಾಗವಹಿಸಿಕೆ ಇಷ್ಟೆರವು 5ರ ಒಳಗೆ ಸಂಬಂಧಪಟ್ಟ ಜಾಲತಾಣದಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳಕ್ಕು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದ ಕಡೆಯಿಂದ 2023-24 ಸಾಲಿಗೆ ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳಿಂದ ವೈದ್ಯಕೀಯ ಸ್ಟಾಫ್ ನರ್ಸ್ ಹುದ್ದೆಗೆ ಜುಲೈ 5ರ ಹೊತ್ತಾರೆ 10 ಗಂಟೆಯಿಂದ ನೇರ ಸಂದರ್ಶನ ನಡೆದಿದೆ. ಆಸಕ್ತಿರು ನವೋದಯ ವಿದ್ಯಾಲಯದ ಪ್ರಾಂಶುಪಾಲರನ್ನು ಸಂಪರ್ಕಿಸಕ್ಕು. ಹಾಲ್ಗುಂದ ಗ್ರಾಮ ಪಂಚಾಯಿತಿ ಮತ್ತು ಕಣ್ಣಂಗಾಲ ಗ್ರಾಮ ಪಂಚಾಯಿತಿ ಅವರ ಮನವಿ ಮೇರೆಗೆ ವಿರಶ್ಪೇಟೆ ವ್ಯಾಪ್ತಿಗೆ ಬರುವ ಹಾಲ್ಗುಂದ, ಬೈರಂಬಾಡ, ಎಡೂರು, ಹಚ್ಚಿನಾಡು, ಕಣ್ಣಂಗಾಲ, ಇಂಜಿಲಗೇರಿ, ಪುಲಿಯೇರಿ, ಕುಂಬೇರಿ, ಕಾರ್ಮಾಡು ಗ್ರಾಮಗಳಲ್ಲಿ ಬೀಡಿ ಬಿಟ್ಟಿರುವ ಕಾಡಾನೆಗಳನ್ನು ಓಡಿಸುವ ಕಾರ್ಯಾಚರಣೆ ನಾಳೆ ನಡೆದಿದೆ. ಶಾಲಾ ಮಕ್ಕಳ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಕ್ಕೂ ತಳಿ ಅರಣ್ಯಾಧಿಕಾರಿಯು ಪ್ರಕಟಣೆ ತಿಳಿಸಲು.

ಎರಡು ಸಾವಿರದ ಇಪ್ಪತ್ನಾಲ್ಕನೇ ಜನವರಿ ತಿಂಗಳಲ್ಲಿ ಸೈನಿಕ ಶಾಲೆಯ ಆರನೇ ತರಗತಿಗೆ ನಡೆಯುವ ಪ್ರವೇಶ ಪರೀಕ್ಷೆಗೆ ತರಬೇತಿ ಶಿಬಿರವನ್ನು ಕೊಡಗು ಎಜುಕೇಶನಲ್ ಅಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ಹಾಗೂ ಲಯನ್ಸ್ ಟ್ರಸ್ಟ್ ನ ಸಂಯುಕ್ತಾಶ್ರಯದಲ್ಲಿ ಇದೇ ಜುಲೈ ಮೂರರಿಂದ ಡಿಸೆಂಬರ್ 31ರವರೆಗೆ ಬೆಳಿಗ್ಗೆ 9:30 ಸಂಜೆ 4 ಗಂಟೆಯವರೆಗೆ ಗೋಳಿಕೊಪ್ಪದ ಲಯನ್ಸ್ ಪ್ರಾಥಮಿಕ ಶಾಲೆಯಲ್ಲಿ ನಡೆಸಲಾಗುವುದು. 4 ಮತ್ತು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮಾರ್ಚೆಂಡ ಗಣೇಶ್ 9019512959, ಧನು 9945180654 ಅಥವಾ ಕಚೇರಿಯನ್ನು ಸಂಪರ್ಕಿಸಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ SBI ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು SBIಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ.